ಇದೇ ತಿಂಗಳ 14ರಂದು ಅಂದರೆ 14/9/2024 ಶನಿವಾರ ಸಹಾಯವಾಣಿ ಸಂಖ್ಯೆ 151000 ಪ್ರಕಟಣೆ ಕೇಳಿದಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ಎರೆಹುಳು ಗೊಬ್ಬರ ತಯಾರಿಕೆ ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶಿವಮೊಗ್ಗ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋಪಾಲ್ ಜೇಟಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಗೋಪಾಲ್ ಸರ್ ಅವರಿದ್ದಾರೆ. ಅವರು ಇಂದು ನಮಗೆ ಎರೆಹುಳು ಗೊಬ್ಬರದ ಉತ್ಪಾದನೆ ಯಾವ ರೀತಿ ರೈತರು ಮಾಡಬೇಕು, ಈ ಎರೆಹುಳುಗಳಿಂದ ಆಗ್ತಕ್ಕಂತಹ ಲಾಭಗಳೇನು, ಯಾವ ರೀತಿ ಗೊಬ್ಬರನ ತಯಾರಿಸಬಹುದು, ಮಾಮೂಲಿ ಗೊಬ್ಬರಕ್ಕೂ ಇದಕ್ಕಿರ್ತಕ್ಕಂತಹ ವ್ಯತ್ಯಾಸಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಲ್ಲಾ ಶ್ರೋತೃಗಳಿಗೆ, ಕಾರ್ಯಕ್ರಮಕ್ಕೆ ಆಲಿಸ್ತಾ ಇರತಕ್ಕಂತ ಎಲ್ಲರಿಗೂ ನನ್ನ ಸ್ವಾಗತ. ಸರ್, ಇವತ್ತಿನ ಒಂದು ವಿಚಾರ ಅಂತ ಅಂದ್ರೆ ಜನರು ಹೆಚ್ಚಾಗಿ ಈ ಹಸುವಿನ ಗೊಬ್ಬರಕ್ಕೆ ಹೆಚ್ಚು ಮಾರು ಹೋಗ್ತಾ ಇದಾರೆ, ಕೆಲವರು ಕುರಿ ಗೊಬ್ಬರನ ಉಪಯೋಗಿಸ್ತಾ ಇದಾರೆ. ತಾವೀಗ ಏನ್ ಹೇಳಿಕೊಟ್ಟಿದ್ದೀರಾ ಅಂತಂದ್ರೆ ಎರೆಹುಳುವಿಂದನೂ ಕೂಡ ರೈತರು ಮನೆಯಲ್ಲೇ ಅಥವಾ ತಮ್ಮ ತೋಟದಲ್ಲೇ ಗೊಬ್ಬರನ ತಯಾರಿಸ್ಕೋಬಹುದು ಅಂತ, ಅದು ಯಾವ ರೀತಿ ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ರೆ ಫಸ್ಟ್ ಗೆ ಏನ್ ಹೇಳ್ತೀರಾ ಸರ್? ಈ ಎರೆಹುಳು ಅಂತ ನಾವು ಕರಿತೀವಿ, ಇದು ಅನೇಕ ಹೆಸರುಗಳಿಂದ ಇದನ್ನ ರೈತರು ಅಥವಾ ನಮ್ಮ ಒಂದು ಕೃಷಿ ಕುಟುಂಬಗಳಲ್ಲಿ ಗುರುತಿಸ್ತಾರೆ. ಇದಕ್ಕೆ ನಿಸರ್ಗದ ನೇಗಿಲು ಅಂತಾರೆ, ಪ್ರಕೃತಿಯ ನೇಗಿಲು ಅಂತಾರೆ, ಅದೇ ರೀತಿ ರೈತ ಮಿತ್ರ ಅಂತಾರೆ, ಮತ್ತೆ ಗಾಳದುಗಳು ಅಂತಾರೆ, ಇನ್ನು ಕೆಲವರು ಬೂನಾಗ ಅಂತ ಕರೀತಾರೆ. ಹೀಗೆ ಹಲವಾರು ಹೆಸರುಗಳಿಂದ ಇದನ್ನ ಕರೀತಾರೆ ಅಥವಾ ಗುರುತಿಸ್ತಾರೆ. ಈ ಎರೆಹುಳು ಸಾಮಾನ್ಯವಾಗಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡೋದ್ರಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಎರೆಹುಳು ಹೇಗೆ ಮಾಡುತ್ತೆ ಇದನ್ನ ಅಂದ್ರೆ, ತಳದ ಮಣ್ಣನ್ನ ಮೇಲೆ ತಂದು ಸಾವಯವ ವಸ್ತುಗಳನ್ನು ತನ್ನದೇ ಜಠರ ಅಥವಾ ಹೊಟ್ಟೆನಲ್ಲಿ ವಿಭಜಿಸಿ ಅಥವಾ ಡಿವೈಡ್ ಮಾಡಿ ವಿವಿಧವಾದ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಹಿಕ್ಕೆಗಳನ್ನು ಹೊರಹಾಕುತ್ತೆ. ಈ ಹಿಕ್ಕೆಗಳಿಗೆ ನಾವು ಸುಲಭವಾಗಿ ಅಥವಾ ಸಿಂಪಲ್ ಆಗಿ ಎರೆಹುಳು ಗೊಬ್ಬರ ಅಂತ ಕರಿತೀವಿ. ಈ ಎರೆಹುಳು ಗೊಬ್ಬರಗಳು ಸಾಮಾನ್ಯವಾಗಿ ಮೇಲ್ಪದರದಲ್ಲಿ ಸಿಗ್ತಕ್ಕಂಥ ಸಾವಯವ ತ್ಯಾಜ್ಯ ಪದಾರ್ಥಗಳನ್ನು ಮಣ್ಣಿನಲ್ಲಿ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನ ಭೌತಿಕ ಗುಣಧರ್ಮ ಮತ್ತು ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯ, ಗಾಳಿ ಆಡುವ ಸಾಮರ್ಥ್ಯವನ್ನು ಉತ್ತಮಗೊಳಿಸುತ್ತದೆ. ಇದೇ ರೀತಿ ಇವು ಕೆಲವು ಈ ಗ್ರೋತ್ ಪ್ರಮೋಟರ್ಸ್ ಅಥವಾ ಬೆಳೆ ಪ್ರಚೋದಕಗಳಾದಂತಹ ಜಿಬ್ಬರ್ಲಿನ್, ಆಕ್ಸಿನ್, ಸೈಟೋಕೈನಿನ್ ಈ ತರದ ವಸ್ತುಗಳನ್ನು ಹೊಂದಿರುವುದರಿಂದ ಎರೆಹುಳು ಗೊಬ್ಬರ ಬೆಳೆಗಳಿಗೆ ತುಂಬಾ ಸತ್ವಭರಿತ ಸಂಪೂರ್ಣ ಸಾವಯವ ಗೊಬ್ಬರವಾಗುವುದು ನಾವು ಕಾಣಬಹುದು. ಈ ಹುಳುಗಳು ತೇವಾಂಶದಿಂದ ಕೂಡಿದ ಮಣ್ಣಿನಲ್ಲಿ ಹೇಗೆ ವಾಸ ಮಾಡ್ತವೆ ಅಂದ್ರೆ, ಅವು ಹಿಡಿಸುವಷ್ಟೇ ಗಾತ್ರದ ಬಿಲಗಳನ್ನು ತೋಡಿ ಆಳದ ಪದರಗಳಲ್ಲಿ ವಾಸ ಮಾಡಿ ಇಕ್ಕೆಗಳನ್ನು ಮೇಲಕ್ಕೆ ತಳ್ಳುತ್ತಾ ಇರುತ್ತವೆ. ಹೀಗೆ ಸಂಗ್ರಹಗೊಂಡ ಮಣ್ಣು ಮತ್ತು ಸಾವಯವ ವಸ್ತುಗಳ ಇಕ್ಕೆಗಳು ಒಂದು ರೀತಿ ಕುಪ್ಪೆಯಂತೆ ಕಾಣಿಸ್ತವೆ. ಅವುಗಳನ್ನು ನಾವು ಕುಪ್ಪಲು ಮಣ್ಣು ಅಂತಾನು ಸಹ ಕರೆಯುವುದುಂಟು. ಈ ರಾಸಾಯನಿಕ ಗೊಬ್ಬರಗಳು ಅಥವಾ ಹಾನಿಕಾರಕ ವಸ್ತುಗಳನ್ನು ಬಳಸುವುದನ್ನು ಕೈಬಿಟ್ಟು ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸಿದ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಹಸಿರೆಲೆ ಗೊಬ್ಬರ ಹಾಗೂ ಎಳೆ ಹುಳು ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಿದ್ದೇ ಆದರೆ ಅದರಲ್ಲಿನ ಸೂಕ್ಷ್ಮ ಜೀವಿಗಳ ಕ್ರಿಯೆ ಅಥವಾ ಚಟುವಟಿಕೆ ಹೆಚ್ಚಾಗಿ ಹೆಚ್ಚಿನ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಬೆಳೆಗಳಿಗೆ ಹೆಚ್ಚು ಕಾಲ ಸಿಗುವಂತೆ ಮಾಡುತ್ತದೆ. ಆ ರೀತಿ ಇದರಿಂದಾಗಿ ಮಣ್ಣಿನ ರಾಸಾಯನಿಕ, ಭೌತಿಕ, ಜೈವಿಕ ಗುಣಮಟ್ಟಗಳು ಸಹ ಸುಧಾರಿಸುತ್ತವೆ. ಈ ಒಂದು ಎರೆಹುಳುಗಳ ಬಗ್ಗೆ ಹೇಳಿದ್ರೆ ಜೊತೆಗೆ ಇದರ ವರ್ಗೀಕರಣ ಅಂತಂದ್ರೆ ಯಾವ ರೀತಿ ವರ್ಗೀಕರಣದ ಬಗ್ಗೆ? ಈ ವರ್ಗೀಕರಣ ಹೇಳಬೇಕು ಅಂದ್ರೆ ಇದು ನಾವು ಬಯಾಲಜಿಕಲಿ ಅದರದ ಏನು ಹೆಸರು ಹೇಳ್ತೀವಿ, ಅನಿಲಿಡಾ ಫೈಲಮ್ ಅಂತ ಒಂದು ಕೀಟೋಪೋಡಾ ವರ್ಗದಲ್ಲಿ ಸೇರಿರತಕ್ಕಂತ ಅಲಿಗೋ ಕೀಟ ಆರ್ಡರ್ಗೆ ಸೇರಿದ ಬೆನ್ನೆಲುಬಿಲ್ಲದ ಪ್ರಾಣಿ. ಇದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಷ್ಟೇ. ಒಟ್ಟು ನಮ್ಮ ಜಗತ್ತಿನಲ್ಲಿ ಸುಮಾರು 240 ಉಪವರ್ಗಗಳಿದ್ದು ಅದರಲ್ಲಿ ಮತ್ತೆ ಸುಮಾರು 3,300 ಹೆಚ್ಚು ಪ್ರಭೇದಗಳು ಇರುವುದಾಗಿ ತಿಳಿದು ಬಂದಿದೆ. ಸಾಮಾನ್ಯವಾಗಿ ಇವು ಭೂಮಿಯ ಮೇಲ್ಮಣ್ಣಿನಲ್ಲಿ ವಾಸಿಸುವ ಎರೆಹುಳುಗಳಲ್ಲಿ ಎರಡು ಬಗೆಗಳನ್ನು ನಾವು ಗುರುತಿಸಬಹುದು. ಮೊದಲನೇ ಬಗೆಯದು ಮಣ್ಣಿನ ಮೇಲ್ಪದರಗಳಲ್ಲಿ ಇದ್ರೆ, ಅಂದ್ರೆ ಎರಡನೇ ಬಗೆಯ ಹುಳುಗಳು ಮಣ್ಣಿನ ತಳಪದರಗಳಲ್ಲಿ ಕಾಣಸಿಗುತ್ತವೆ. ಈ ರೀತಿ ಅದು ಎರಡು ರೀತಿಯ ಹುಳುಗಳನ್ನು ನಾವು ಕಾಣಬಹುದು. ಈ ಮೇಲ್ಭಾಗದಲ್ಲಿ ಅಥವಾ ಮಣ್ಣಿನ ಮೇಲ್ಪದರದಲ್ಲಿ ಕಾಣುವ ಎರೆಹುಳುಗಳು ಅಂದ್ರೆ, ಈ ಗುಂಪಿಗೆ ಸೇರಿದ ಹುಳುಗಳು ಮಣ್ಣಿನ ಮೇಲ್ಮೈ ಅಥವಾ 15-30 cm ಪದರದಲ್ಲಿ ಕಂಡುಬರುತ್ತವೆ. ಇವು ಕತ್ತಲಾದ ನಂತರ ಬಂದು ಕೊಳೆಯುತ್ತಿರುವ ಎಲೆ, ಕಸ, ಕಡ್ಡಿ, ತ್ಯಾಜ್ಯ ವಸ್ತುಗಳು ಮುಂತಾದವುಗಳನ್ನು ತಿಂದು ಕಾಂಪೋಸ್ಟ್ ಮಾಡುವಲ್ಲಿ ಈ ಹುಳುಗಳು ಸೂಕ್ತವಾಗಿರುತ್ತವೆ. ಇವು ಸಂತಾನೋತ್ಪತ್ತಿಯ ಸಾಮರ್ಥ್ಯ ಜಾಸ್ತಿ ಇದೆ ಇವುಗಳಲ್ಲಿ, ಹಾಗೂ ಇವುಗಳ ಜೀವನ ಚಕ್ರದ ಅವಧಿ ಸಹ ಕಡಿಮೆ ಆಗಿದೆ. ಉದಾಹರಣೆಗೆ ಈ ಮೇಲ್ಪದರದಲ್ಲಿ ಕಂಡು ಬರುವ ಹುಳುಗಳ ಹೆಸರುಗಳು ಹೇಳಬೇಕು ಅನ್ನೋದಾದ್ರೆ ಯೂಡ್ರಿಲಸ್ ಯುಜಿನಿಯಾ ಮತ್ತೆ ಐಸಿನಿಯಾ ಫೆಟಿಡಾ, ಅಂದ್ರೆ ಅವುಗಳ ಬಯಲಾಜಿಕಲ್ ನೇಮ್ ಅದಷ್ಟೇ. ಇನ್ನೂ ಒಂದು ಬಗೆಯ ಹುಳು ಎರೆಹುಳು ಹೇಳ್ಬೇಕಂದ್ರೆ ಮಣ್ಣಿನ ತಳಪದರಗಳಂದ್ರೆ ಕೆಳಭಾಗದಲ್ಲಿ ತುಂಬಾ ಕಾಣ್ತಕ್ಕಂತ ಎರೆಹುಳುಗಳು, ಇವು ಸುಮಾರು 1 ಮೀಟರ್ ಆಳದಲ್ಲಿ ಬಿಲಗಳನ್ನು ನಿರ್ಮಿಸಿ ಆ ಬಿಲಗಳಲ್ಲಿ ವಾಸ ಮಾಡ್ತವೆ. ಇವು ಅಲ್ಲಿ ಹರಿದಾಡಿ ಮಣ್ಣನ್ನು ತಿರುವಿ ಹಾಕಿ ಅಥವಾ ಚೇಂಜ್ ಮಾಡಿ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವುಗಳ ಸಂತಾನಾಭಿವೃದ್ಧಿಯು ಸಹ ಸ್ವಲ್ಪ ಕಡಿಮೆ ಇದ್ದು ಜೀವನ ಚಕ್ರದ ಅವಧಿಯು ಮೇಲ್ಪದರದ ಹುಳುಗಳಲ್ಲಿನ ಅಂದ್ರೆ ಈ ಹಿಂದೆ ಹೇಳಿದ ಹುಳುಗಳಿಗಿಂತ ಇರುವುದಕ್ಕಿಂತ ಹೆಚ್ಚಾಗಿರ್ತದೆ. ಉದಾಹರಣೆಗೆ ಇದರಲ್ಲಿ ಪಾಲಿಫೆರಿಟಿಯಾ ಮತ್ತು ಲುಂಬ್ರಿಕಸ್ ಅಂತಕ್ಕಂತ ಎರಡು ವಿಧಗಳನ್ನು ನಾವು ಕಾಣಬಹುದು. ಇದು ಎರೆಹುಳುಗಳಿಗೆ ಸಂಬಂಧಪಟ್ಟಂತ ವರ್ಗೀಕರಣ ಅಂತ ನಾನು ಹೇಳಬಲ್ಲೆ. ಜೊತೆಗೆ ಸರ್, ಈ ರೈತರು ಈ ಒಂದು ಎರೆಹುಳುಗಳನ್ನ ಗೊಬ್ಬರ ಮಾಡಲಿಕ್ಕೆ ಆಯ್ಕೆ ಬೇಕಾಗುತ್ತೆ ಸರ್, ಯಾವ ಒಂದು ರೀತಿಯಾದ ಒಂದು ಎರೆಹುಳುಗಳನ್ನ ಅವರು ರೈತರು ಆಯ್ಕೆ ಮಾಡ್ಕೋಬಹುದು, ಯಾವ್ದು ಸೂಕ್ತ ಅಂತ ಹೇಳ್ತೀರಿ? ನಮ್ಮ ದೇಶದಲ್ಲಿ ಸುಮಾರು 350 ಹೆಚ್ಚು ಗುಂಪಿಗೆ ಸೇರಿರತಕ್ಕಂತ ಎರೆಹುಳುಗಳು ಕಾಣಲಿಕ್ಕೆ ಸಿಗ್ತವೆ. ಆದ್ರೆ ಎರೆಹುಳು ಸಾಕಣೆ ಮಾಡಿ ಮತ್ತೆ ಅದರಿಂದ ಗೊಬ್ಬರ ತಯಾರಿಕೆ ದೃಷ್ಟಿಯಿಂದ 3 ಜಾತಿಯ ಹುಳುಗಳು ಪ್ರಮುಖವಾಗಿ ನಾವು ಗುರುತಿಸಬಹುದು. ಅವು 3 ಎಂದ್ರೆ, ಒಂದು ಯೂಡ್ರಿಲಸ್ ಯುಜಿನಿಯಾ ಅಂತ ಅದರ ಹೆಸರು, ಇನ್ನೊಂದು ಐಸಿನಿಯಾ ಫೆಟಿಡಾ ಅಂತೇಳಿ ಅದರ ಇನ್ನೊಂದು ಹೆಸರು, ಮೂರನೇದು ಫೆರಿಯೋನಿಕ್ಸ್ ಎಕ್ಸ್ಕವೇಟಸ್ ಅಂತೇಳಿ. ಇವು 3 ಜಾತಿಯ ಎರೆಹುಳುಗಳು ನಮ್ಮಲ್ಲಿ ತುಂಬಾ ಸೂಕ್ತವಾಗಿ ಉಪಯೋಗಿಸಬಹುದು. ಈ ಒಂದೊಂದರದೇ ಗುಣಲಕ್ಷಣ ಬೇಕಿದ್ರೆ ನಾನು ಹೇಳ್ತೀನಿ. ಯೂಡ್ರಿಲಸ್ ಯುಜಿನಿಯಾ ಈ ಜಾತಿಯ ಎರೆಹುಳುಗಳು ಸಾಮಾನ್ಯವಾಗಿ ಕಂದು ಬಣ್ಣವನ್ನು ಹೊಂದಿದ್ದು ಇವು ಆಫ್ರಿಕಾದ ನಿಸಾಚರಿ ಅಂತಲೂ ಕರೀತಾರೆ, ಅದಕ್ಕೆ ಇನ್ನೊಂದು ಹೆಸರು ಅದು. ಈ ಜಾತಿಯ ಹುಳುಗಳು ಎಲ್ಲಾ ಬಗೆಯ ವಾತಾವರಣಕ್ಕೆ ಬಹುಬೇಗ ಹೊಂದಿಕೊಂಡು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಯಾಗುವ ಸಾಮರ್ಥ್ಯವನ್ನು ಹೊಂದಿರುವುದರಿಂದ ಕೃಷಿ ತ್ಯಾಜ್ಯಗಳಿಂದ ಎರೆಹುಳು ಗೊಬ್ಬರವನ್ನು ಮಾಡುವುದಕ್ಕೆ ಅತ್ಯಂತ ಸೂಕ್ತವಾದ ತಳಿಯಾಗಿದೆ. ಇನ್ನು ಎರಡನೇದು ಬಂದು ಐಸಿನಿಯಾ ಫೆಟಿಡಾ ಅಂತ ಏನ್ ಹೇಳ್ತೀವಿ, ಈ ಜಾತಿಯ ಎರೆಹುಳುಗಳು ಸಾಮಾನ್ಯವಾಗಿ ಕೆಂಪು ಅಥವಾ ನೇರಳೆ ಬಣ್ಣದಿಂದ ಕೂಡಿದ್ದು ಇವುಗಳನ್ನು ಟೈಗರ್ ಹುಳು ಅಥವಾ ಯುರೋಪಿಯನ್ ಹುಳು ಅಂತಲೂ ಸಹ ಕರೀತಾರೆ. ಈ ಜಾತಿಯ ಎರೆಹುಳುಗಳು ಪ್ರಾಣಿಗಳು ಇಕ್ಕೆ ಮತ್ತು ಮುನ್ಸಿಪಾಲಿಟಿಗಳಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಘನತ್ಯಾಜ್ಯವನ್ನು ನಿರ್ವಹಿಸಲು ಸೂಕ್ತವಾದ ಹುಳುಗಳಂತ ಗುರುತಾಗಿದೆ. ಈ ಹುಳುಗಳು ಪ್ರೌಢಾವಸ್ಥೆಗೆ ತಲುಪಲು ಹೆಚ್ಚಿನ ಸಾರ್ವಜನಿಕಯುಕ್ತ ತ್ಯಾಜ್ಯ ವಸ್ತುಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ. ಇನ್ನು ಮೂರನೇದು ಬಂದು ಪೆರಿಯೋನಿಕ್ಸ್ ಎಕ್ಸವೇಟಸ್ ಅಂತ ಹೇಳಿದೆ. ಈ ಜಾತಿಯ ಹುಳುಗಳು ಸಾಮಾನ್ಯವಾಗಿ ನೀಲಿ ಬಣ್ಣದ ದೇಹ ಹೊಂದಿದ್ದು ಇವುಗಳನ್ನು ಗಾಳದ ಹುಳು ಅಂತಲೂ ಸಹ ಕರೀತಾರೆ, ಗಾಣದ ಹುಳು ಅಂತಲೂ ಕರೀತಾರೆ. ಇವು ಅತಿ ಬೇಗನೆ ವೃದ್ಧಿಯಾಗುವ ಎರೆಹುಳುಗಳಾಗಿದ್ದು ಪ್ರಾಣಿ ಮೂಲದ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ಮಾಡುವಲ್ಲಿ ಇವುಗಳು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇವು ಉಷ್ಣವಲಯದಲ್ಲಿ ಗೊಬ್ಬರ ತಯಾರಿಸಲು ಮತ್ತು ವರ್ಮಿಟಿನ್ ಪ್ರೋಟೀನ್ ಪಡೆಯಲು ಉತ್ತಮವಾದಂತಹ ಹುಳುಗಳಾಗಿದಾವೆ. ಇವು 3 ಪ್ರಮುಖವಾಗಿ ನಾವು ನಮ್ಮ ದೇಶದಲ್ಲಿ ಎರೆಹುಳು ಗೊಬ್ಬರ ತಯಾರಿ ಮಾಡಲಿಕ್ಕೆ ಬಳಸಬಹುದಾದಂತ ವಿಧಗಳು, ಐ ಮೀನ್ ತಳಿಗಳು. ತಳಿಗಳ ಬಗ್ಗೆ ಹೇಳಿದ್ರೆ ನಂತರವಾಗಿ ಎರೆಹುಳುಗಳು ಅಂತಂದ್ರೆ ಅದರ ಜೀವನ ಚಕ್ರ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಹೇಳೋದು? ಅವುಗಳ ಜೀವನ ಚಕ್ರ ಅಥವಾ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಈ ಎರೆಹುಳುಗಳು ಸಾಮಾನ್ಯವಾಗಿ ಎಲುಬಿಲ್ಲದ ನಿಶಾಚರ ಪ್ರಾಣಿಗಳಂತ ನಾನು ಆಗ್ಲೇ ಹೇಳಿದೆ. ಇವು ಸಾಮಾನ್ಯವಾಗಿ ಬೆಳಕನ್ನು ಇಷ್ಟಪಡಲ್ಲ, ಅವು ಬೆಳಕನ್ನು ದ್ವೇಷಿಸ್ತವೆ. ತಮ್ಮ ದೇಹದನ್ನ ಏನು ಕಾಂಟ್ರಾಕ್ಷನ್ ಅಂಡ್ ಎಕ್ಸ್ಪ್ಯಾನ್ಷನ್ ಅಥವಾ ಅಂಕುಚನ ಮತ್ತು ಪ್ರಸರಣದಿಂದ ಅವು ಚಲನೆ ಹೊಂದುತ್ತವೆ. ಎರೆಹುಳುವಿನ ದೇಹದ ತಲೆಯ ಸಮೀಪ ಒಂದು ಬಳೆಯಾಕಾರದ ಒಂದು ಭಾಗ ಕಾಣಿಸುತ್ತೆ, ಅದಕ್ಕೆ ಕ್ಲೈಟೆಲೆಮ್ ಅಂತ ಹೇಳ್ತೀವಿ. ಈ ಭಾಗ ಸ್ಪಷ್ಟವಾಗಿ ಗೋಚರಿಸಿದೆ ಅಥವಾ ಕಾಣುತ್ತಿದೆ ಅಂತ ಅಂದ್ರೆ ಆಗ ಅದು ಪ್ರೌಢಾವಸ್ಥೆ ತಲುಪಿದೆ ಅಂತ ಖಚಿತವಾಗುತ್ತೆ. ಇದು ಸಾಮಾನ್ಯವಾಗಿ ಜೀವನ ಚಕ್ರ ಆಗ್ಲಿಕ್ಕೆ ಏನು ಮೊದಲನೇದು ಕೋಶ, ಆಮೇಲೆ 2-3 ವಾರಗಳಾದ್ಮೇಲೆ 3-4 ಹುಳುಗಳು ಅಂತ ಬರುತ್ತೆ. ಅದ ನಂತರ 4 ವಾರ ಟೈಮ್ ತಗೊಳುತ್ತೆ, ಪ್ರೌಢಾವಸ್ಥೆಗೆ ಬರುತ್ತೆ. ಮತ್ತೆ ಪ್ರೌಢಾವಸ್ಥೆಗೆ ಬಂದಾಗ 2 ಪ್ರೌಢ ಹುಳುಗಳ ಸಂಯೋಗದಿಂದ ಮತ್ತೆ ಕೋಶ ಉತ್ಪತ್ತಿ ಆಗುತ್ತೆ. ಈ ರೀತಿ ಇದು ಜೀವನ ಚಕ್ರ ಇದೆ. ಸಾಮಾನ್ಯವಾಗಿ ಈ ಜೀವನ ಚಕ್ರ ನಡೆಸಲಿಕ್ಕೆ ಎರೆಹುಳುಗಳಿಗೆ ಉಷ್ಣಾಂಶ ಬಂದ್ಬಿಟ್ಟು 25 ಡಿಗ್ರಿ ಸೆಂಟಿಗ್ರೇಡ್ ಒಂದು ಐಡಿಯಲ್ ಟೆಂಪರೇಚರ್ ಅಂತ ಹೇಳ್ತೀವಿ. ಜೊತೆಗೆ ತೇವಾಂಶ ಮಾಯಿಶ್ಚರ್ ಅಂತ ಹೇಳ್ತೀವಿ, ಅದು 60-75% ಇರಬೇಕು. ಇವು ಸಾಮಾನ್ಯವಾಗಿ ದ್ವಿಲಿಂಗ ಜೀವಿಗಳು ಅಂದ್ರೆ ಗಂಡು ಹೆಣ್ಣು ಎರಡು ಸಾಕು ಇರುತ್ತೆ. ಬಟ್ ಸಂತಾನಾಭಿವೃದ್ಧಿ ಮಾಡಲು 2 ಎರೆಹುಳುಗಳ ಸಂಯೋಗ ಅವಶ್ಯಕ, ಅಂದ್ರೆ ಗಂಡು ಹೆಣ್ಣುಗಳ ಸಂಯೋಗ ಅವಶ್ಯಕ. ಬಟ್ ಕೆಲವೊಂದು ಪ್ರಭೇದಗಳಲ್ಲಿ ಈ ಗಂಡು ಹೆಣ್ಣು ಸಂಯೋಜನೆ ಇಲ್ದೇನೆ ಅಂದ್ರೆ ಪಾರ್ಥಿನೋಜೆನಿಸಿಸ್ ಮೂಲಕನೂ ಸಂತಾನಾಭಿವೃದ್ಧಿ ಆಗೋದನ್ನು ನಾವು ಕಂಡು ಬಂದಿದೆ. ಸಂಯೋಗಗೊಂಡ ಒಂದು ವಾರದಲ್ಲಿ ಪ್ರೌಢ ಹುಳುಗಳು ಕೋಶವನ್ನಿಡಲು ಪ್ರಾರಂಭಿಸುತ್ತವೆ. ಅಂದ್ರೆ ಅದು ಸಂಯೋಗ ಆದ್ಮೇಲೆ ಒಂದು ವಾರಕ್ಕೆ ಮೊಟ್ಟೆಗಳು ಸಿಗುತ್ತೆ. ಮೊಟ್ಟೆಗಳು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಈ ಹಳದಿ ಬಣ್ಣದಿಂದ ಕೂಡಿದ್ದು ನಮ್ಮ ಈ ಕೊತ್ತಂಬರಿ ಬೀಜಗಳನ್ನು ನೋಡಿದ ರೀತಿ ಆಗುತ್ತೆ. ಪ್ರತಿಯೊಂದು ಎರೆಹುಳು ತನ್ನ 2-3 ವರ್ಷ ಜೀವಂತ ಅವಧಿಯಲ್ಲಿ ಸುಮಾರು 120-300 ಕೋಶಗಳನ್ನು ಇಡುತ್ತೆ. ಈ ಒಂದೊಂದು ಕೋಶದಲ್ಲೂ ಸಹ 4-5 ಭ್ರೂಣಗಳಿದ್ದು 2-3 ವಾರಗಳ ನಂತರ ಸರಾಸರಿ 2-4 ಮರಿಹುಳುಗಳು ಕೋಶದಿಂದ ಹೊರಬರುತ್ತವೆ. ಇದು ಸಾಮಾನ್ಯವಾಗಿ ಎರೆಹುಳುಗಳಲ್ಲಿ ಕಾಣತಕ್ಕಂತ ಜೀವನ ಚಕ್ರ. ಜೊತೆಗೆ ಇವಕ್ಕೆ ಯಾವ ಆಹಾರಗಳನ್ನ ಅವು ಉಪಯೋಗಿಸ್ತವೆ ಅಂತ ಹೇಳ್ತೀರಿ? ಸಾಮಾನ್ಯವಾಗಿ ಎರೆಹುಳುಗಳು ಎಲ್ಲವನ್ನು ತಿನ್ನುವಂತವೆ ಹುಳುಗಳಾಗಿದ್ರು ಸಹ ಕೊಳೆತ ಸಾವಯವ ಪದಾರ್ಥ, ಸಜೀವ ಬ್ಯಾಕ್ಟೀರಿಯಾ, ಕೆಲವು ಶಿಲೀಂಧ್ರಗಳು, ಡಯಾಟಮ್ಸ್, ಪಾಚಿ ಮತ್ತೆ ಪ್ರೋಟೋಸೋವಾ, ಈ ದುಂಡು ಜಂತು ಮುಂತಾದವುಗಳನ್ನು ತಿಂದು ಪೋಷಕಾಂಶಗಳನ್ನು ತಮಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನು ಪಡೆಯುತ್ತವೆ. ಮಣ್ಣಿನ ಮೇಲ್ಪದರಗಳಲ್ಲಿನ ಎರೆಹುಳುಗಳು ತಮ್ಮ ಆಹಾರವನ್ನು ಆರಿಸಿಕೊಳ್ಳುವಲ್ಲಿ ಸ್ವಲ್ಪ ವೈಶಿಷ್ಟ್ಯತೆಯನ್ನು ತೋರಿದರೆ ಆಳದ ಪದರದಲ್ಲಿ ಎರೆಹುಳುಗಳು ಮಣ್ಣನ್ನೇ ಆಹಾರವಾಗಿ ಸೇವಿಸುತ್ತವೆ. ಈ ರೀತಿ ಎರಡು ಬಗೆಗಳನ್ನು ನಾವು ಕಾಣಬಹುದು. ಎರೆಹುಳುಗಳಿಗೆ ಹಸಿ ಮಣ್ಣು ಒಂದೇ ಸಾಲಲ್ಲ, ಹಾಗಾಗಿ ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಸುಲಭವಾಗಿ ಶಿಥಿಲಗೊಳ್ಳತಕ್ಕಂತ ಅಥವಾ ಡೈಜೆಸ್ಟ್ ಆಗ್ತಕ್ಕಂಥ ತ್ಯಾಜ್ಯ ಸಾವಯವ ಪದಾರ್ಥವಿದ್ದರೆ ಒಳ್ಳೆಯದು. ಅಂತಹ ಪದಾರ್ಥಗಳನ್ನು ನಾವು ಎರೆಹುಳುಗಳಿಗೆ ಆಹಾರವಾಗಿ ಕೊಡಬೇಕು. ಹಾಗೆ ಅಲ್ಲಿ ಆಹಾರವಾಗಿ ಉಪಯೋಗಿಸಬಹುದಾದಂತಹ ತ್ಯಾಜ್ಯ ವಸ್ತುಗಳನ್ನು ನಾವು ಹೇಳಬೇಕು ಅನ್ನೋದಾದ್ರೆ ಕೃಷಿ, ತೋಟಗಾರಿಕೆ, ಅರಣ್ಯ ಈ ತರದ ತ್ಯಾಜ್ಯ ಪದಾರ್ಥಗಳು ಮತ್ತೆ ತೋಟದ ಎಲೆ ತ್ಯಾಜ್ಯ, ಸಗಣಿ ಮತ್ತು ಪ್ರಾಣಿ ಪಕ್ಷಿಗಳ ಹಿಕ್ಕೆ, ಬಯೋಗ್ಯಾಸ್, ಬಯೋ ಡೈಜೆಸ್ಟರ್ಗಳಿಂದ ಬರ್ತಕ್ಕಂಥ ಸ್ಲರಿ, ಮಾರುಕಟ್ಟೆಯಿಂದ ಸಿಗ್ತಕ್ಕಂಥ ವೇಸ್ಟ್, ಅಡಿಗೆ ಮನೆ ವೇಸ್ಟ್, ಆಹಾರ ವಸ್ತುಗಳು, ತಿಂದುಳಿದಿರ್ತಕ್ಕಂಥ ಆಹಾರ ವಸ್ತುಗಳು, ಕಳೆಗಳು, ಕೆಲವು ಬೆಳೆಗಳ ಉಳಿಕೆಗಳು, ಕೃಷಿ ಉದ್ಯಮೆಯಿಂದ ಬರ್ತಕ್ಕಂಥ ತ್ಯಾಜ್ಯ ಇತ್ಯಾದಿ ಎಲ್ಲ ತ್ಯಾಜ್ಯ ವಸ್ತುಗಳನ್ನು ಸಹ ಬಹುತೇಕ ನಾವು ಎರೆಹುಳುಗಳಿಗೆ ಆಹಾರವಾಗಿ ಉಪಯೋಗಿಸಿ ಮಾಡುದು. ಮತ್ತೆ ಯಾವ ಆಹಾರ ಕೊಡಬಾರದು ಅಂತ ಹೇಳ್ತೀರಿ ಸರ್? ಯಾವ ಆಹಾರವನ್ನು ಕೊಡಬಾರದು ಅಂತ ಹೇಳೋದಾದ್ರೆ ನಾವು ಈ ಕೆಲವು ಪಟ್ಟಿನೇ ಹೇಳ್ಬೋದು. ಅದಕ್ಕೆ ಈ ಪ್ಲಾಸ್ಟಿಕ್ ಚೀಲ ಅಥವಾ ಪ್ಲಾಸ್ಟಿಕ್ ಆಳೆ, ಕೆಲವು ಪ್ಲಾಸ್ಟಿಕ್ ಪಟ್ಟಿಗಳು, ಕೆಲವು ಲೋಹದ ವಸ್ತುಗಳು, ರಾಸಾಯನಿಕ ವಸ್ತುಗಳು, ಕೆಲವು ಈ ಎಣ್ಣೆ ಮಿಕ್ಸ್ ಇರ್ತಕ್ಕಂಥ ತೈಲ ವಸ್ತುಗಳು, ಗ್ರೀಸ್ ಕರಗಿಸಕ್ಕೆ ಉಪಯೋಗಿಸ್ತಕ್ಕಂಥ ದ್ರಾವಣಗಳು, ಕೀಟನಾಶಕಗಳು, ಕೆಲವು ಸಾಬೂನುಗಳು, ಬಣ್ಣಗಳು, ಕೆಲವು ಮೇಣ, ಅರಗು, ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ ಈ ಕಿತ್ತಲೆ ಜಾತಿಯ ಹಣ್ಣಿನ ಪದಾರ್ಥಗಳು, ಬೆಳ್ಳುಳ್ಳಿ, ತುಂಬಾ ಖಾರದಿಂದ ಕೂಡಿರ್ತಕ್ಕಂಥ ಸಾಂಬಾರ್ ಅಥವಾ ಮಸಾಲೆ ಪದಾರ್ಥ, ಹೆಚ್ಚು ಆಮ್ಲೀಯ ಗುಣಗಳು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು, ಕೆಲವು ಸಸಿಗಳಲ್ಲಿ ವಿಷಕಾರಕ ಸಸಿಗಳಾದ್ರೆ ಹೇಳಬೇಕಂದ್ರೆ ಈ ಕಣಗಲು, ಈ ರೀತಿ ಅನೇಕ ವಸ್ತುಗಳನ್ನು ಆಹಾರವಾಗಿ ಕೊಡಬಾರದು. ಇವುಗಳ ಜೊತೆಗೂ ಸಹ ನಾವು ಮನುಷ್ಯನ ಮಲಮೂತ್ರಗಳನ್ನು ಸಹ ಇವಕ್ಕೆ ಸೇರಿಸಬಾರದು. ಇಷ್ಟು ಎಚ್ಚರಿಕೆ ನಾವು ವಹಿಸಬೇಕು ಅವುಗಳಿಗೆ ಆಹಾರ ನೀಡುವಾಗ. ಈ ಒಂದು ಎರೆಹುಳು ಗೊಬ್ಬರದ ಬಗ್ಗೆ ಹೇಳೋದಾದ್ರೆ ಸರ್, ಇದನ್ನ ಯಾವ ರೀತಿ ತಯಾರಿಸಬಹುದು, ಅದರ ಪದ್ಧತಿ ಬಗ್ಗೆ? ಎರೆಹುಳು ತಯಾರಿಸಲಿಕ್ಕೆ ತುಂಬಾ ಪದ್ಧತಿಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಸಾಮಾನ್ಯವಾಗಿ ಒಂದು 4 ತಯಾರಿಕಾ ಪದ್ಧತಿಗಳನ್ನು ನಾವು ಗುರುತಿಸಿದೀವಿ. ತಯಾರಿಕಾ ಪದ್ಧತಿಗಳು ಅಂದ್ರೆ ಅದನ್ನು ಯಾವ ರೀತಿ ಗುಂಡಿ ಮಾಡಬೇಕು, ಯಾವ ರೀತಿ ತೊಟ್ಟಿ ಕಟ್ಟಬೇಕು, ಯಾವ ರೀತಿ ಅದನ್ನು ಶೇಖರಣೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ 4 ವಿಧಗಳಾಗಿ ಪದ್ಧತಿಗಳನ್ನು ಗುರುತಿಸಿದೀವಿ. ಒಂದೇದು ಈ ಆಯತಾಕಾರದ ಗುಂಡಿ ಮಾದರಿ ಅಥವಾ ಬಂಡೆಕಲ್ಲಿನಿಂದ ನಿರ್ಮಿಸಿದ ತೊಟ್ಟಿ. ಅಂದ್ರೆ ಸಾಮಾನ್ಯವಾಗಿ ತೊಟ್ಟಿಯನ್ನು ನಾವು ಬಂಡೆಗಳಿಂದ ಕಟ್ಟಿ ನಿರ್ಮಾಣ ಮಾಡಬಹುದು. ಇದಕ್ಕೆ ಅಳತೆ ಬಂದ್ಬಿಟ್ಟು 10-12 ಅಡಿ ಉದ್ದ, 3 ಅಡಿ ಅಗಲ, 2-3 ಅಡಿ ಆಳ. ಇದು ಆಯತಾಕಾರದ ಗುಂಡಿ. ಅದೇ ರೀತಿ ಇನ್ನೊಂದು ಕೆಲವು ಇಟ್ಟಿಗೆ ಅಥವಾ ಕೆಂಪು ಕಲ್ಲಿನ ಈ ಸ್ಲಾಬು ಅಥವಾ ಇಟ್ಟಿಗೆಗಳಿಂದ ಕಟ್ಟಿ ತೊಟ್ಟಿಯನ್ನು ಸಹ ನಾವು ನಿರ್ಮಾಣ ಮಾಡಬಹುದು. ಇದ್ರದ್ದು ಅಳತೆ ಬಂದು 8-12 ಅಡಿ ಉದ್ದ ಇರಬೇಕಾಗುತ್ತೆ, 3 ಅಡಿ ಅಗಲ ಮತ್ತೆ 2.5-3 ಅಡಿ ಆಳ. ಇವೆರಡು ನಮಗೆ ಆಗ್ಲಿಲ್ಲ ಅಂದ್ರೆ ಇನ್ನು ಸುಲಭವಾಗಿ ಎರೆಗೊಬ್ಬರ ಚೀಲದ ಪದ್ಧತಿ ಅಂತಾನು ಮಾಡ್ತೀವಿ. ಅಂದ್ರೆ ಈ ಪ್ಲಾಸ್ಟಿಕ್ ಚೀಲಗಳನ್ನ ತೊಟ್ಟಿ ಬದಲು, ಕಟ್ಟಡ ಕಟ್ಟೋ ಬದಲು ಖಾಲಿ ಜಾಗಗಳಲ್ಲಿ ಬಳಸಬಹುದು. ಅಂದ್ರೆ ಇದನ್ನ 12 ಅಡಿ ಉದ್ದ ಇರಬೇಕಿದು, ಪ್ಲಾಸ್ಟಿಕ್ ಆಳೆಯಿಂದ ತಯಾರಿಸಿದ್ದು, 4 ಅಡಿ ಅಗಲ, 2 ಅಡಿ ಆಳ ಅಳತೆಯ ಎರೆಗೊಬ್ಬರದ ಚೀಲವನ್ನು ಉಪಯೋಗಿಸಿ ಗೊಬ್ಬರವನ್ನು ಸಹ ತಯಾರಿಸಬಹುದು. ಇನ್ನೊಂದು, ಇವು ಯಾವುದೂ ಆಗಲಿಲ್ಲ ನಮಗೆ ಅನ್ನೋದಾದ್ರೆ, ಕೇವಲ ನೆಲದ ಮೇಲೆ ರಾಶಿ ಪದ್ಧತಿಯಲ್ಲೂ ಸಹ ನಾವು ಎರೆಹುಳು ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಪದ್ಧತಿಯಲ್ಲಿ ಘಟಕದ ಉದ್ದ ಸುಮಾರು 15-30 ಅಡಿ ಇರುತ್ತದೆ ಉದ್ದ, ಅಗಲ ಬಂದು 2-3 ಅಡಿಯಷ್ಟು ಮತ್ತೆ ಎತ್ತರ 2-3 ಅಡಿಯಷ್ಟು ಎತ್ತರದನ್ನು ಹಾಕಿ ಈ ತರ ಪದ್ಧತಿಗಳಲ್ಲಿ ನಾವು ಎರೆಹುಳು ಗೊಬ್ಬರವನ್ನು ತಯಾರು ಮಾಡಬಹುದಾಗಿದೆ. ಒಳ್ಳೇದು ಸರ್, ತಾವು ಇದುವರೆಗೂ ಎರೆಹುಳು ಗೊಬ್ಬರ ಯಾವ ರೀತಿ ತಯಾರಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಆಕಾಶವಾಣಿ ಕೇಳುಗರೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಎರೆಹುಳು ಗೊಬ್ಬರದ ಉತ್ಪಾದನೆ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ಸಹ ನನ್ನ ಕಡೆಯಿಂದ ವಂದನೆಗಳು. ಇದುವರೆಗೂ ಎರೆಹುಳು ಗೊಬ್ಬರ ತಯಾರಿಕೆ ಈ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶಿವಮೊಗ್ಗದ ವಿಸ್ತರಣಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗೋಪಾಲ್ ಜಿಟಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಕೇಳಿ ಹೊನ್ನಾಳಿ ತಾಲೂಕು ಕತ್ತಿಗೆಯ ಶ್ರೀಮತಿ ಬಸಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಎಳ್ಳು ಜೀರಿಗೆ ಬೆಳೆಯವರ ಎಳ್ಳನು ಜೀರಿಗೆ ಬೆಳೆವ ಭೂಮಿ ತಾಯಿ ಎದ್ದಂದುಗಳಿಗೆ ನೆನಗೇನ ಹಾಲಕಾದವು ತಂಗಿ ಬಾಲ ನೆಲ್ಲಿಗೆ ಹೋದ ಹದನೊಡಿ ಹೈತಂದೆ ಹಸಿನೊಡಿ ಹರಗಂದೆ ಗರಿ ನೋಡಿ ಕಬ್ಬಸುಲಿ ಎಂದೆ ಗರಿ ನೋಡಿ ಕಬ್ಬಸುಲಿ ಎಂದರೆ ರಾಜ ವರ ನೋಡಿ ಹೆಣ್ಣ ಉಡಕಂದೆ ಎಂತ ಅಣ್ಣನ ಮನಸ ನಿಂತು ಮಾತಾಡದೋದ ಚೆನ್ನಿರನ ಚಂಗದಾರ ಚೆರಗಿಲಿ ಮೊಕದೊಳಿಯೇ ಉಗರೀಲಿ ಗಂಧದ ಮಾಡ ಓಗರೀಲಿ ಗಂಧದ ಮಾಡ ಹಿರಿಯಣಜಿ ಮಾವರ ಬಂದರ ಶರಣನ್ನ ವಾಸ್ಯಪಂತವು ಬೇಡ ಸೋಸಿ ನಡಿಯಲಿ ಮನವ ಬಿಳಿಯವೋ ಎರಡೋರಿ ಬೆಳ್ಳಿ ಬಾರಿ ಕೋಲು ಹಳ್ಳದಲದಾಗ ಹರಗುವರ ಹಳ್ಳದ ಹೊಲದಾಗ ಹರಗನನ ಮಾದೇವ ತಳ್ಳನ ಹೊಟ್ಟೆ ಸೋದಾವ ತಳ್ಳನ ಹೊಟ್ಟಿಗೆ ಬೆಳ್ಳಿಯ ಉಡುದಾರ ಬಳ್ಳಾರಿ ಸೀಮಿ ಬಣಜೀಗ ಬಳ್ಳವಾರಿ ಸೀಮೆ ಬಣಜಿಗನನ ಅಶೋಕ ಎಳ್ಳ ಹೇರ್ಯಾನನಗರಕ ಹಾಲಕಾದವು ತಂಗಿ ಬಾಲ ನೆಲ್ಲಿಗೆ ಹೋದ ಕಲ್ಲಿಗೆ ಮೋಕಾಕೆ ಎಲ್ಲ ದೇವರ ನೆನದೆ ಸೊಲ್ಲ ಕೇಳಕ ಶಿವ ಬಂದ ಸೊಲ್ಲನು ಕೇಳಕ ಶಿವ ಬಂದ ಮ್ಯಾಗಾಳ ಮಾದೇವರು ಬಂದ ಮನಿ ಸ್ವಾಮಿ ಎಂತ ಅಣ್ಣನ ಮನಸ ನಿಂತು ಮಾತಾಡದೋದ ಕಲ್ಲವ ಸರಸ್ವತಿ ಮೆಲ್ಲವರಾಗಿಯ ಚಲ್ಲವ ಹಿಟ್ಟ ಸವಾನಾಗಿ ಚಲ್ಲುವ ಹಿಟ್ಟ ಸವನಗೆ ನಾನಿನಗ ಬೆಲ್ಲದ ಋತಿಯ ಬೆಳಗೇನ ಹಾಲಕಾದವು ತಂಗಿ ಬಾಲ ನೆಲ್ಲಿಗೆ ಹೋದ ಕಲ್ಲ ಕೊಟ್ಟಣ್ಣಗೆ ಎಲ್ಲ ಭಾಗ್ಯವು ಬರಲಿ. ಪಲ್ಲಕ್ಕೆಗಾಡ ಮಗನಿರಲಿ, ಪಲ್ಲಕ್ಕೆಗಾಡ ಮಗನಿರಲಿ ನನ್ನ ಮನೆಯ. ಮಲ್ಲಿಗೆ ಮುಡಿವ ಸೊಸೆ ಇರಲಿ, ಗಾಳಿ ಬೀಸುವನಕ ಹೂವ ಸುರಿದವು ನೆಲಕ. ಅಂಗೈ ಬೆವತಾವು ಮುಂಗೈ ಸೋತಾವು, ಬಂಗಾರದ ಮಾರಿ ಬಳೋಲ್ಯಾವೆ, ಬಂಗುವಾರದ ಮಾರಿ ಬಳಲವೆ ಶ್ರೀ ಗೌರಿ. ಸಿಂಗಾರದ ಕಲ್ಲ ಬಿಡ ಕೈಯ, ಎಂತ ಅಣ್ಣನ ಮನಸ ನಿಂತು ಮಾತಾಡದೋದ. ಮುಕ್ಕು ಹಾಕಿದ ಬಾಲಿ ಹಿಟ್ಟ ತುಂಬಲು ಬೇಕ, ಮೊಕ್ಕಣ್ಣನ ಮಡದಿ ಗವಾರವ್ವ, ಮುಕ್ಕು ಅಣ್ಣನ ಮಡದಿ ಗೌರವೇ ಹಿಟ್ಟ. ಆರೀತ ನನ್ನ ರಾಮನಿಗೆ ಹಾಲಕಾದವು ತಂಗಿ ಬಾಲನೆಲ್ಲಿಗೆ ಹೋದ. ಬಂಡಿ ನನ ಬಾಲಗೆ ಬಂದಿ ನನ ಕೈಯಾಗೆ, ಕಂಡಗದ ರಾಶಿ ಕಣದಾಗೆ ಕಂಡು ಹೋಗದ ರಾಶಿ ಕಣದ ನನ ದೇರಾಜ. ಎದೆವಾನನವ ದುಡಿಯಾಕ ಗಾಳಿ ಬೀಸುವನಕ ಹೂವ ಸುರಿದವು ನೆಲಕ. ಅತ್ತಿ ಕಟ್ಟಿ ಹಿಂದೆ ಹತ್ಯನ ಕುದರಿಯ, ಅತ್ತಿಗೆ ಮಾಗಾಳಿಯಾನ ಅತ್ತಿಗೆ ಮಾಗಾಳಿಯನ ಅಭಿಷೇಕ. ಅತ್ತೇರಿಗೆ ಮೈಯ ತರುತಾನ, ಎಂತ ಅಣ್ಣನ ಮನಸ ನಿಂತು ಮಾತಾಡದೋದ. ಅತ್ತಿಗೆ ಹಿತವೇನ ಹಿತಳೆ ಕಪ್ಪೇನ, ಮುತ್ತಾಲ ಮರದ ನೆರಾಳೇನ, ಮುತ್ತುವಾಲ ಮರದ ನೆರಳೆನ ಅತ್ತಿಗೆ ನನ್ನ. ಹೆತ್ತವ್ವ ನೀನ ಮರುಗಾಗೆ ಹಾಲಕಾದವು ತಂಗಿ ಬಾಲನೆಲ್ಲಿಗೆ ಹೋದ. ಅಣ್ಣವ ನಮನಿಗೆ ಹೆಣ್ಣ ಬೇಡಲಿ ಹೋದೆ, ಕಣ್ಣ ಜೋಡಾಳೆ ಅತಿಗೆಮ್ಮ ಕಣ್ಣನೋ ಜೀವಟಕ್ಕ ಅನ್ಯರು ಬಂದಿಲ್ಲ. ನಿನ್ನ ಗಂಡನ ಕರೆದಂಗೆ ನಿಂದನ ಗಂಡನ ಕಿರಿತಂಗೆ ಬಂದೇನಿ, ಮಾತಾಡಿ ಮಗಳ ಕೊಡುವಾರೆ ಗಾಳಿ ಬೀಸುವನಕ ಹೂವ ಸುರಿದವು ನೆಲಕ. ಬಸವಣ್ಣ ಹುಟ್ಟಲಿ ಹೊಸತಿರು ಕಟ್ಟಲಿ, ರಸಬಾಳಿ ಕಬ್ಬ ಬೆಳೆಯಲಿ, ರಸಬಾಳಿ ಕಬ್ಬ ಬೆಳೆಯಲಿ ಬಿಳಕಿಯ. ಈರಣ್ಣನ ತೇರ ಎಳೆಯಲಿ, ಎಂತ ಅಣ್ಣನ ಮನಸ ನಿಂತು ಮಾತಾಡದೋದ, ಎಂತ ಅಣ್ಣನ ಮನಸ ನಿಂತು ಮಾತಾಡದೋದ, ಯಾವ ಪಾಪಿ ದೃಷ್ಟಿ ಮುಟ್ಟವೆ, ಇನ್ಯಾವ ಪಾಪಿ ದೃಷ್ಟಿ ಸೋಕ್ಯವೆ, ಹಾಲು ಕೊಡಸಿ ಅಂಗಿ ತೊಡಸಿ ಒಪ್ಪನುಳ್ಳ ಕಪ್ಪನಿಟ್ಟು, ಒಪ್ಪನುಳ್ಳ ಕಪ್ಪನಿಟ್ಟು ಅಪ್ಪ ಶೈನ ಸಾರ ಪೋನಿ, ಹಾಣ ಕೋದರೆ ಕಳೆದು ಬಂದ, ಯಾವ ಪಾಪಿ ದೃಷ್ಟಿ ಮುಟ್ಟವೆ, ಇನ್ಯಾವ ಪಾಪಿ ದೃಷ್ಟಿ ಸೋಕ್ಯವೆ, ಗುಂಡು ಗೋಲಿ ಚೆಂಡು ಬುಗುರಿ ಬಂಗಾರದಾಳಂದಾಡ ಮಗಳ, ಗುಂಡು ಗೋಲಿ ಚೆಂಡು ಬುಗುರಿ ಬಂಗಾರದಾಳಂದಾಡ ಮಗನೆ, ಆಡಿ ಆಡಿ ರಾಯರಿಂದ ಓಡಿ ಓಡಿ ಮನೆಗೆ ಬಂದ, ಯಾವ ಪಾಪಿ ದೃಷ್ಟಿ ಮುಟ್ಟವೆ, ಇನ್ಯಾವ ಪಾಪಿ ದೃಷ್ಟಿ ಸಾಕ್ಯವೆ, ಅತ್ತೆ ನೀ ಹೇಳಿದ ಮಾತು ಚಿತ್ತವಿಟ್ಟು ಕೇಳಲಿಲ್ಲ, ಅತ್ತೆ ನೀ ಹೇಳಿದ ಮಾತು ಚಿತ್ತವಿಟ್ಟು ಕೇಳಲಿಲ್ಲ, ಚಿತ್ರವರ್ಣದ ಗೊಂಬಿ ಮಾಡಿ ಪುತ್ರಿಗಿಳ್ಳೆದೆಗೆ ಇರುವ, ಯಾವ ಪಾಪಿ ದೃಷ್ಟಿ ಮುಟ್ಟವೆ, ಇನ್ಯಾವ ಪಾಪಿ ದೃಷ್ಟಿ ಸೋಕ್ಯವೆ, ಮಾವ ನೀ ಹೇಳಿದ ಮಾತು ಮಾನದಿಂದ ಕೇಳಲಿಲ್ಲ, ಮಾವ ನೀ ಹೇಳಿದ ಮಾತು ಮಾನದಿಂದ ಕೇಳಲಿಲ್ಲ, ಮಾಟವರ್ಣದ ಗೊಂಬಿ ಮಾಡಿ ಬಾಲಿಗಿಳ್ಳದೆ ಇರುವ, ಯಾವ ಪಾಪಿ ದೃಷ್ಟಿ ಮುಟ್ಟವೆ, ಇನ್ಯಾವ ಪಾಪಿ ದೃಷ್ಟಿ ಸೋಕ್ಯವೆ, ನಾದನಿ ಹೇಳಿದ ಮಾತು ಲಾಲ ಬಿಟ್ಟು ಕೇಳಲಿಲ್ಲ, ನಾದನಿ ಹೇಳಿದ ಮಾತು ಲಾಲ ಬಿಟ್ಟು ಕೇಳಲಿಲ್ಲ, ಲಾಲ ವರ್ಣದ ಗೊಂಬಿ ಮಾಡಿ ಬಾಲಿಗಿಳ್ಳದೆ ಇರುವ, ಯಾವ ಪಾಪಿ ದೃಷ್ಟಿ ಮುಟ್ಟವೆ, ಇನ್ಯಾವ ಪಾಪಿ ದೃಷ್ಟಿ ಸೋಕ್ಯವೆ. ಇದುವರೆಗೂ ಹೊನ್ನಾಳಿ ತಾಲೂಕು ಕತ್ತಿಗೆಯ ಶ್ರೀಮತಿ ಬಸಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಕೊನೆಯದಾಗಿ ಒಂದು ಪರಿಸರ ಗೀತೆ ಕೇಳೋಣ. ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಹಳ್ಳಿ ರೈತರೇ ನಮ್ಮ ನಾಡ ಕಣ್ಗಳೇ, ಬನ್ನಿ ಜನಗಳೇ ನಮ್ಮ ಕಾಡ ಬೆಳೆಸುವ, ನಮ್ಮ ಕಾಡ ಬೆಳೆಸುವ, ದುಗುಡ ಬಿಟ್ಟು ಗಿಡವ ನೆಟ್ಟು ಬೆಳೆಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ, ಈ ಕಾಡಿಗ ಸಿರನಾಡಿಗೆ ಸರ ಉಳಿಸಿರಿ. ಮನೆಗೆ ಎರಡು ಮರಗಳಿರಲಿ, ಊರಿಗೊಂದು ತೋಪು ಇರಲಿ, ರಸ್ತೆ ಎರಡು ಪಕ್ಕದಲ್ಲಿ ಬೆಳೆದು ನಿಂತ ಮರಗಳಿರಲಿ,